ಶಿಶುಮಯ ಆದರಣ ತೋ ನಾಕಾಸರಮೀಯುಮ ಅಂಧಕಾರ ಪೂಲೋಯಲ ನಡುಮ ಪರಣ ಛಾಯಲ ಮಧ್ಯನ ನಿಲಿಚಿ ಮೊರಲಿಡು ಚುಂಟಿನಿ ಆಲಿಂಚುಮಯ ಆದರಣ ತೋ ನಾಕಾಸರಮೀಯುಮ ಆದರಣ ತು ನಾಕಾಸರಮೀಯುಮಾ